ತುಂಬಾ ಎಕ್ಸ್ಪೆನ್ಸಿವ್ ಸರ್, ಇದು ಹೇಳ್ಕೊಂಡಷ್ಟು ಇದು ಏನಪ್ಪ ಚೀಪ್ ಪ್ರೊಸೆಸ್ ಅಲ್ಲ. ಅದಲ್ದೇನೆ ಈ ಸಾಯಿಲ್ ಕಂಟೆಂಟ್ ಇದೆಲ್ಲ ಸರ್, ಇದು ಏನಪ್ಪ ಅಂಡರ್ ಗ್ರೌಂಡ್ ಮಾಡೋದ್ರಿಂದ ಈ ಲೂಸ್ ಸಾಯಿಲ್ ಅಲುವಿಯಲ್ ಪಾಕೆಟ್ಸ್ ಇದೆ, ಅದರಿಂದ ನಮಗೆ ಫ್ರೀಕ್ವೆಂಟ್ ಕ್ಯಾವಿಟಿ ಫಾರ್ಮೇಶನ್ ಆಗುತ್ತೆ. ಹಾಗಾಗಿ ನಾವು ಟನಲ್ ಬೋರಿಂಗ್ ಮಿಷಿನ್ ಅದರ ಅಕಾರ್ಡಿಂಗ್ ನಾವು ಕನ್ಸಿಡರ್ ಮಾಡ್ತೀವಿ. ಅದೊಂದು ವಿಚಾರ, ಇದು ಜಿಯಾಲಜಿಕಲ್ ಪರ್ಸ್ಪೆಕ್ಟ್ ಆಯ್ತು. ಇನ್ನೊಂದು ವಾಟರ್ ಸೀಪೇಜ್ ಮತ್ತೆ ಫ್ಲಡ್ಡಿಂಗ್ ಆಗುತ್ತೆ ಸರ್. ಇದಕ್ಕೆ ನಾವು ಹೈ ಕೆಪಾಸಿಟಿ ವಾಟರ್ ಪ್ರೂಫಿಂಗ್ ಮೆಂಬ್ರೇನ್ ಹಾಕಿರ್ತೀವಿ, ಅದಲ್ದೇನೆ ಆಟೋಮೇಟೆಡ್ ಪಂಪಿಂಗ್ ಸೆಟ್ ಹಾಕಿರ್ತೀವಿ. ಅಕಸ್ಮಾತ್ ಅಲ್ಲಿ ಗ್ರೌಂಡ್ ವಾಟರ್ ಹೆಚ್ಚಾಯ್ತು ಅಂದ್ರೆ ಅಂದ್ರೆ ಸ್ಟೋರೇಜ್ ಆಯ್ತಾರೆ, ಅದು ಈಸಿಯಾಗಿ ಸೀಪೇಜ್ ಇಂದ ಪಂಪ್ ಔಟ್ ಮಾಡೋದಕ್ಕೆ ಪಂಪಿಂಗ್ ಹಾಕೊಂಡಿರ್ತೀವಿ. ಅದಲ್ದೇ ಇಂಟಿಗ್ರೇಟೆಡ್ ಮಾನ್ಸೂನ್ ರೆಸಿಲಿಯಂಟ್ ಡ್ರೈನೇಜ್ ಪೈಪ್ಸ್ ಹಾಕೊಂಡಿದೀವಿ. ಅದಲ್ದೇ ಪ್ಯಾರಾಸ್ಟೇಟಲ್ ಏಜೆನ್ಸಿ ಜೊತೆ ಡಿಪಾರ್ಟ್ಮೆಂಟ್ ಕೋಆರ್ಡಿನೇಷನ್ ಮಾಡ್ಕೊಂಡಿರ್ತೀವಿ. ಆಮೇಲೆ ಮಲ್ಟಿಪಲ್ ಏಜೆನ್ಸಿ ಜೊತೆನೂ ಈಸಿ ಆಗುತ್ತೆ. ಮತ್ತೆ ಇಲ್ಲಿ ಹೈ ಕನ್ಸ್ಟ್ರಕ್ಷನ್ ಮತ್ತೆ ಮೇಂಟೆನೆನ್ಸ್ ಕಾಸ್ಟ್ ಜಾಸ್ತಿ ಇರುತ್ತೆ ಅಂಡರ್ ಗ್ರೌಂಡ್ ಮಾಡೋದ್ರಿಂದ. ಬೆಂಗಳೂರು ಎಲ್ಲಾ ಕಡೆ ಅಂಡರ್ ಗ್ರೌಂಡ್ ಮಾಡಿಲ್ಲ ಸರ್, ಎಲ್ಲಿ ಹೇಳಿರೋ ಮೇಜರ್ ಫೋರ್ ಕನ್ಸರ್ನ್, ಇಲ್ಲಿ ಮಿಕ್ಕಿದೆಲ್ಲ ಎಲಿವೇಟೆಡ್ ಇದೆ ಮತ್ತೆ ಗ್ರೌಂಡ್ ಇದಾವೆ ಸರ್. ಅದ್ರ ಅಲ್ದೇನೆ ಸೇಫ್ಟಿ ಚಾಲೆಂಜಸ್ ಇದೆ, ಸ್ಟ್ಯಾಂಡರ್ಡ್ ಎಕ್ಸ್ಟ್ರಾಕ್ಷನ್ ಪಾಯಿಂಟ್ಸ್, ಎವಾಕ್ಯುಯೇಷನ್ಸ್, ಡಕ್ಟ್ಸ್, ಆಮೇಲೆ ಎಮರ್ಜೆನ್ಸಿ ಡ್ರಿಲ್ಸ್ ಇದೆಲ್ಲ ಕನ್ಸಿಡರ್ ಇದೆ. ಪ್ರಿಕಾಷನ್ ಮೆಷರ್ಸ್ ನೀವು ತಗೊಂಡಿರ್ತೀರಾ? ಆಮೇಲೆ ಇಮ್ರಾನ್ ಖಾನ್ ಅವರು ಮೂಡಿಗೆರೆ ಚಿಕ್ಕಮಗಳೂರಿಂದ ಕೇಳ್ತಾ ಇದಾರೆ, ಈ ಗ್ರೌಂಡ್ ವಾಟರ್ ಕಂಟಾಮ್ ಅಂದ್ರೆ ಪತನದ ನೀರಿರೋದು ಸಾಕಷ್ಟು ಕಂಟಾಮಿನೇಷನ್ ಆಗುತ್ತೆ ಇದರಿಂದ, ಇದು ನಿಮ್ದು ಏನ್ ವಿಚಾರ ಇದೆ ಇದ್ರ ಬಗ್ಗೆ ಪೃಥ್ವಿ ಅವರು? ಸರ್, ಇದು ಬೆಂಗಳೂರು ಅನ್ನೋದು ಸೆಸ್ಮಿಕ್ ಝೋನ್ 2 ಇಂಡಿಯಾದಲ್ಲಿ, ದರ್ ಆರ್ ಲೈಕ್ 6 ಝೋನ್ಸ್ ಅಂತ ಮಾಡಿದ್ದಾರೆ ಸರ್, ಬೇಸ್ಡ್ ಆನ್ ದಿ ಟೆಕ್ಟಾನಿಕ್ ಪ್ಲೇಟ್ ಮೂವ್ಮೆಂಟ್ಸ್ ಅಂದ್ರೆ ಅರ್ಥ್ಕ್ವೇಕ್ಸ್ ಬರೋದ್ರ ಮೇಲೆ. ಅದರಲ್ಲಿ ಬೆಂಗಳೂರು ಬಂದು ಸೆಸ್ಮಿಕ್ ಝೋನ್ 2 ಅಲ್ಲಿ, ಅಂದ್ರೆ ದಟ್ ಮೀನ್ಸ್ ಲೋ ಅಂಡ್ ಮಾಡರೇಟ್ ಅರ್ಥ್ಕ್ವೇಕ್ಸ್ ಆಗುತ್ತೆ ಸರ್. ಮತ್ತೆ ಅಂಡರ್ ಗ್ರೌಂಡ್ ಮೆಟ್ರೋ ಸ್ಟ್ರಕ್ಚರ್ಸ್ ಬಟ್ ಸಿಗ್ನಿಫಿಕೆಂಟ್ ವಲ್ನರಬಿಲಿಟೀಸ್ ಇರುತ್ತೆ, ಬಟ್ ಹಾಗಂತ ಮಾಡೋದಕ್ಕೆ ಆಗಂತಲ್ಲ, ಮಾಡಬಹುದು. ಅಂಡರ್ ಗ್ರೌಂಡ್ ಟನಲ್ಸ್ ಇದಾವೆ, ಮತ್ತೆ ಸ್ಟೇಷನ್ ಬಾಕ್ಸಸ್, ಕ್ರಾಸ್ ಪ್ಯಾಸೇಜಸ್, ಈ ವೆಂಟಿಲೇಷನ್ ಶಾಫ್ಟ್ಸ್ ಇಲ್ಲದಕ್ಕೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ನಾರ್ಮಲ್ ಎಲಿವೇಟೆಡ್ ಕಾರಿಡಾರ್ಗೂ ಅಂಡರ್ ಗ್ರೌಂಡ್ ಕಂಪೇರ್ ಮಾಡ್ಕೊಂಡ್ರೆ ಇದೊಂದು ಮಾಡ್ಕೋಬಹುದು. ಅದಲ್ದೇನೆ ನಾವು ಸುರಕ್ಷತೆ ಬದ್ಧತೆಯಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಈ ಟನಲ್ ಡಿಸೈನ್ ಅನ್ನೋದು ಸೆಸ್ಮಿಕ್ ರೆಸಿಸ್ಟೆಂಟ್ ಆಗಿ ನೋಡ್ತಾ ಇದೀವಿ. ಒಂದು ಏನ್ ಕಾನ್ಸೆಪ್ಟ್, ಡಕ್ಟಲ್ ಜಾಯಿಂಟ್ಸ್ ಮತ್ತೆ ಲೈನಿಂಗ್ಸ್, ಈ ಕಾನ್ಸೆಪ್ಟ್ಸ್ ಎಲ್ಲ ನಾವು ತುಂಬಾನೇ ಕನ್ಸಿಡರ್ ಮಾಡಿದೀವಿ. ಮತ್ತೆ ರಿಯಲ್ ಟೈಮ್ ಸೆಸ್ಮಿಕ್ ಝೋನ್ ಮಾನಿಟರಿಂಗ್ ಆಸ್ಪೆಕ್ಟ್ಸ್ ನ ನಾವು ಕನ್ಸಿಡರ್ ಮಾಡ್ಕೊಂಡಿದೀವಿ. ಸೆನ್ಸರ್ಸ್ ಇನ್ಸ್ಟಾಲ್ ಮಾಡ್ಕೊಂಡಿದೀವಿ, ಆಕ್ಸಿಲರೋಮೀಟರ್ಸ್ ಕನ್ಸಿಡರ್ ಮಾಡ್ಕೊಂಡಿದೀವಿ. ಇದೆಲ್ಲ ಇಟ್ಕೊಂಡಾಗ ಏನೋ ಸ್ವಲ್ಪ ವೇರಿಯೇಷನ್ ಬಂದ್ರೂ ಆಟೋಮೆಟಿಕ್ ಟ್ರೈನ್ ಸ್ಟಾಪೇಜ್ ಆಗುತ್ತೆ. ಸೊ ಆ ಇದನ್ನ ಮಾಡ್ಕೊಂಡಿದೀವಿ. ಮತ್ತೆ ರಿಇನ್ಫೋರ್ಸ್ ಸ್ಟೇಷನ್ ಮತ್ತೆ ಕ್ರಾಸ್ ಪ್ಯಾಸೇಜ್ ಹಾಕೊಂಡಿದೀವಿ. ಸೊ ಅದರಿಂದ ನಾವ್ ಏನಂದ್ರೆ ಈ ಸ್ಟೇಷನ್ ಬಾಕ್ಸಸ್ ಏನಿದೆಲ್ಲ ಸರ್, ಈ ಟನಲ್ ಬರುತ್ತಲ್ಲ ಅದ್ರದ್ದು ಏನೇ ಇದಾಯ್ತು ಅಂದ್ರೂ ನಾವು ಅದನ್ನ ಒತ್ತಡಕ್ಕೆ ಏನಪ್ಪ ಅಷ್ಟು ಕೆಪಾಸಿಟಿ ಇದ್ದೇ ಇರುತ್ತೆ. ಅದಲ್ದೇನೆ ಎಮರ್ಜೆನ್ಸಿ ರೆಸ್ಪಾನ್ಸ್ ಸಿಸ್ಟಮ್ ಅಂತಾನು ಮಾಡ್ಕೊಂಡಿದ್ವಿ. ಎವಾಕ್ಯೇಷನ್ ಪ್ರೋಟೋಕಾಲ್ಸ್, ಪ್ಲಾನ್ಸ್, ಮತ್ತೆ ಆ ಪಾತ್ವೇಸ್, ಫೈರ್ ರೆಸಿಸ್ಟೆಂಟ್ ಅಷ್ಟೇ ಸರ್. ಓಕೆ, ಧನ್ಯವಾದಗಳು ಪೃಥ್ವಿ ಅವರೇ. ಎಲ್ಲರಿಗೂ ನಮಸ್ಕಾರ. ನಮ್ಮ

ಸರ್ಕಾರ ಕಂಪನಿಗೆ ವರಸತ್ತಾಗ್ರಹ ಗೈಯುತ ಏರ್ವಾಡ ಜೇಲನು ಭೋಗಿಸಿದೆ ವೈರಾಗ್ಯದಿ ಶರೀರದಾಸಿ ತೊರೆದೇ